ಇದು ಆಕಾಶವಾಣಿ ಕಲಬುರಗಿ ನಿಲಯ. ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ತಜ್ಞವಾಣಿ, ಮಾವಿನ ಹಣ್ಣಿನ ಸಂರಕ್ಷಣೆ ಹಾಗೂ ಅದರ ಮೌಲ್ಯವರ್ಧಿತ ಪದಾರ್ಥಗಳು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ದೀಪಾ ತೆರ್ದಾಳ್ ಅವರಿಂದ ಮಾಹಿತಿ. ತದನಂತರ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಕೊನೆಯಲ್ಲಿ ಹನುಮಂತರಾವ್ ಜಮಾದರ್ ಮತ್ತು ಸಂಘಟನೆಯಿಂದ ಗೀಗಿ ಪದಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಬಾರಿ ಏಕ ಸಮಜದಾರಿ ಯುವಿನ್ ಸೆ ಟೀಕಾಕರಣ ಮೇ ಹೋ ಸಬ್ಕಿ ಭಾಗೀದಾರಿ. ಕಿಸಿ ಘರ್ ಕೆ ಅಂದರ್ ಬಾಲಕ್ ಅಪಾಹಿಜ್ ನಾ ಹೋ, ಗಂಭೀರ ಬಿಮಾರಿ ಕಾ ಶಿಕಾರ ನ ಹೋ, ಔರ್ ಗರೀಬ್ ಮಾ ಬಾಪ್ ಕೋ ಬಹುತ್ ಬಡೆ ಆರ್ಥಿಕ ಬೋಜ್ ಕಾ ಸಂಕಟ ಬನ್ನಾ ನ ಪಡೆ. ಯುಎನ್ ಸೆ ಟೀಕಾಕರಣ ಮೇ ಹೋ ಸಬ್ಕಿ ಭಾಗೀದಾರಿ. ಏಕ್ ಸುರಕ್ಷಾ ಕೀ आज ही www.uvin.mohfw.gov.in पर लॉगिन करके गर्भवती महिला और 16 वर्ष तक के बच्चों के टीकाकरण के सभी लाभ प्राप्त करें. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. निसर्ग ज्ञानामृत, मानवत्वದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ಗೆ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 or 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ನನ್ನ ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ, ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನ ನಡೆಸಿಕೊಡ್ಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ.

ಹೇಳ್ತಾ ನನ್ನ ಒಂದು ಈ ಕಾರ್ಯಕ್ರಮಕ್ಕೆ ಕರೆದ್ಬಿಟ್ಟು ಈ ಕಾರ್ಯಕ್ರಮದ ತುಂಬಾ ಪ್ರಾಡಕ್ಟ್ಗಳಿದಾವೆ, ನಿಮಗೇನಾದ್ರೂ ಅದರ ಬಗ್ಗೆ ತರಬೇತಿ ಕಾರ್ಯಕ್ರಮಗಳು ಬೇಕು ಅಂತಂತಂದ್ರೆ ನಮ್ಮ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ನಮಗೆ ಒಂದು ಫೋನ್ ಕಾಲ್ ಮೂಲಕ ಕೂಡ ಹೇಳಿದ್ರು ಅಂದ್ರೆ ನಾವಿಲ್ಲಿ ತಯಾರಿಸಿ ಮಾಡ್ತಕ್ಕಂತ ಒಂದು ಘಟಕ ಕೂಡ ಇದೆ, ನೀವಿಲ್ಲಿ ಬಂದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬಹುದು ಅಂತ ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ದೂರವಾಣಿ ಸಂಖ್ಯೆಯನ್ನು ಕೂಡ ತಮ್ಮ ಜೊತೆ ಹಂಚಿಕೊಳ್ಳಕ್ ಇಷ್ಟಪಡ್ತೀನಿ. 7899285785 ಧನ್ಯವಾದಗಳು. ಇದುವರೆಗೆ ಮಾವಿನ ಹಣ್ಣಿನ ಸಂಸ್ಕರಣೆ ಹಾಗೂ ಅದರ ಮೌಲ್ಯವರ್ಧಿತ ಪದಾರ್ಥಗಳು ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ದೀಪಾ ತೇರ್ದಾಳ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳೋಣ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶುಭಕ ಶುಭಕ ಬಾರ್ಪರ ಜನ ಏನ್ ಏನಪ್ಪ ಮನೆ ಕೆಲಸಗಳು ಹಂಗ ಹಿಂಗ ಮಾಡ್ಕೊತ ಒಂದ್ ಸ್ವಲ್ಪ ಅಲ್ಲಿ ಲಗ್ನ ಪಗ್ನ ಮಾಡಿ ಬಂದಿನಪ್ಪ ಬ್ಯಾಸರ ಬರ್ಲಿಕ್ಕೆ ನೋಡು. ಅಲ್ಲ ನಂದು ನಿನ್ಗೆ ಮಾತಾಡ್ತಾಗ್ಲಿಲ್ಲ. ಯಾಕೆ ಅರ್ಥ ಆಗ್ಲಿಲ್ಲ? ಲಗ್ನ ಮಾಡಿ ಬಂದಿವಿ ಅಂತ ಹೇಳದೆ. ಹೌದಲ್ಲ, ಲಗ್ನಕ್ ಹೋಗಿದ್ದಕ್ ಬ್ಯಾಸರ ಬಂತು ಅಂತ. ಬಿಸಿಲಾಗಿ ತಿರುಗಾಡಿ ಬರ್ತೀವಲ್ಲಪ್ಪ. ಹೌದ, ನೀ ಲಗ್ನ ಯಾವ ಮಾಡ್ಕೊಂಡ್ರಿ? ನಮ್ದು ಹಳೆ ಕಾಲ ಆಯ್ತು. ಕಾಲ ಹಳಿದಾಗ್ಲಿ ಹೊಸದಾಗ್ಲಿ, ನಿನ್ ಲಗ್ನಕ್ಕೆ ಮಂದಿ ಬರ್ಬೇಕಂತ ಮನಿ ಮನಿಗೆ ಹೋಗಿ ಪತ್ರ ಕೊಟ್ಟು ಎಲ್ಲರಿಗೂ ಬಾ ಅಂತ ಹೇಳಿ. ಹೌದಿಲ್ಲ, ಅವ್ರೆಲ್ಲರೂ ಬಂದ ಲಗ್ನ ಚಲೋ ಆಗ್ತದ. ಬಂಧು ಬಳಗ ಗೆಳೆಯರು ಎಲ್ಲರೂ ಸೇರ್ಕೊಂಡಿರ್ತದ. ಹೌದಿಲ್ಲ, ಮತ್ ಅವರು ನಿನ್ನ ಬ್ಯಾಸರ್ ಮಾಡ್ಕೊಂಡು ಬಂದಿದ್ದಿಲ್ಲ ಅಂದ್ರ? ಅಲ್ಲಪ್ಪ, ಈಗ ಸಣ್ಣ ವಯಸ್ಸಿತ್ತು ಅಂತಂದ್ರ ಓಡಾಡಿ ಖುಷಿ ಪಟ್ಟು ಎಲ್ಲ ಎಂಜಾಯ್ ಮಾಡಿ ಬರ್ತಾರಪ್ಪ. ಈಗ ನಮ್ದು ಆಗ್ಲಿಕ್ಕೆ ನೋಡಿನ ಆಗ್ಲಿತ್ತು ಅಂತಂದ್ರೆ ನಿನ್ ಲಗ್ನ ಹಿರಿಯರ್ ಬಂದು ಆಶೀರ್ವಾದ ಮಾಡ್ಯಾರ. ಮಾಡ್ಯಾರ, ನಾವ್ ಹೋಗ್ತಿವ್ ಹಂಗೇನೆ. ಆದ್ರ ಸ್ವಲ್ಪ ಬ್ಯಾಸರ ಹಂಗನಿ ಹೇಳ್ಬೇಡ ಅಂದ್ರೆ ನಾ ಹೇಳ್ದೇನು, ಇದು ಕಾಮನ್ ಆಗಿ ಡೈಲಾಗ್ ಎಲ್ಲರ ಅನ್ನೋ. ಹೌದು, ನಾ ಅಂತೀನಿ ಅವ್ರು ನಮ್ಮವ್ರು ಅಂತೇಳಿ ನಮ್ ಮನಿತನ ಬಂದು ಆಮಂತ್ರಣ ಕೊಟ್ಟು ಬರ್ರಿ ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಖುಷಿಯಿಂದ ಹೋಗಿ ಆಶೀರ್ವಾದ ಮಾಡೋದು. ಅದಕ್ಕೆ ಹೋಗಿರ್ತೀವಪ್ಪ. ಮತ್ ಬಂದ್ರೆ ರಾಗ ಹಾಕಿಡಿಬೇಕು ಆಗ್ತದೆ, ಸ್ವಲ್ಪ ದೇಹ ಕೊಡಂಗಿಲ್ಲ. ಹಂಗಲ್ಲ, ಖುಷಿಯಿಂದ ಹೋಗಿ ಖುಷಿಯಿಂದ ಬಂದು ಖುಷಿಯಿಂದ ಒಂದ್ ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಡುದು. ಮನೆಗೆ ಬಂದ್ಮೇಲೆ ಮಜ್ಜಿಗೆ ಕುಡಿತೀವಪ್ಪ, ಅಲ್ಲಿ ಹೋದಲ್ಲಿ ಏನಿರ್ತದೆ ಗೊತ್ತೇನು, ಊಟನೇ ಹೋಗಂಗಿಲ್ಲ ಅಲ್ಲಿ. ಹಂಗೆ ಮತ್ತೆ ಎಷ್ಟು ಇದ್ದು ಅಷ್ಟು ಊಟ ಮಾಡುದು. ಅದೇ ನೋಡ, ಈಗ ಲಗ್ನ ಮನೆಯಾಗ ಏನಂತಂದ್ರ ಅವ್ರ ಟೇಸ್ಟ್ ಪ್ರಕಾರ ಅವ್ರ ಇದ್ ಪ್ರಕಾರ ಮಾಡಿರ್ತಾರ. ಐಟಮ್ ಬಹಳ ಇರ್ತಾವ. ಹೌದಲ್ಲ, ಎಲ್ಲ ಉಣ್ಬೇಕಂತೇನ್ ಗುತ್ತಿಗೆ ಕೊಟ್ಟಿರುದಿಲ್ಲ. ನಮಗ್ ಯಾವ್ದು ಹಿಡಿಸ್ತದ? ಅನ್ನ ಸಾಂಬಾರ್ ಹಿಡಿಸ್ತು, ಅನ್ನ ಸಾಂಬಾರ್ ಉಂಡ, ಅನ್ನ ಮಜ್ಜಿಗೆ ಇದ್ದು ಅನ್ನ ಮಜ್ಜಿಗೆ ಉಂಡ, ಉಳಿದ ಐಟಮ್ ಹಿಡಿಸು ತಗೊಳ್ಳೋದು. ಏನು ಆದ್ರೆ ಎಲ್ಲಾ ಹಾಕೊಂಡು ಚಲ್ಲದ ಮಾತ್ರ ಆಗಂಗಿಲ್ಲ, ಅದು ಮಾತ್ರ ಬಿಡಬೇಕು. ಹೌದೌದು, ನಾವೇ ಹಾಕೊಳ್ಳಕ್ಕೆ ಹೋಗಂಗಿಲ್ಲಪ್ಪ. ಹೌದಿಲ್ಲ, ಲಗ್ನದಾಗ ಅದು ಏನೇನೋ ಮಾಡಿರ್ತಾರೆ, ಏನ್ ತಿನ್ಬೇಕನ್ಸ್ತದಪ್ಪ, ಒಂದಿಷ್ಟ ಅನ್ನ ಮಜ್ಜಿಗೆ ಅನ್ನ ಸಾರು ಹೆಂಗೇನಾದ್ರೂ ತಿನ್ಬೇಕನ್ಸ್ತದ ಅಷ್ಟೇ ತಗೊಂಡು ಬಂದ್ಬಿಡ್ತೀವಿ ನೋಡಿ. ಪ್ರಶ್ನೆ ಕೇಳ್ಬೇಕಂದ್ರೆ ಮತ್ತೇನಪ್ಪ ಪ್ರಶ್ನೆ? ನಿಂದು ನೀ ಸಿಟ್ಟು ಮಾಡ್ಕೊಳ್ಳ ಅನ್ನೋದಕ್ಕೆ. ನೀ ಸಿಟ್ಟು ಮಾಡ್ಕೊಳ್ಳುವಂತ ಪ್ರಶ್ನೆ ಕೇಳಿಲ್ಲದ್ರೂ ಮಾಡ್ಕೊಳ್ಳಂಗಿಲ್ಲ. ಅಲ್ಲ, ಯಾಕಂದ್ರೆ ನನ್ಗೇನು ಗುರ್ತೇನು, ಏನದು ಶೋಭಕ್ಕೆ ಸಿಟ್ಟಾಗಬಾರ್ದು ಅಂತ ನಾನು. ಹೌದ, ಸಿಟ್ಟಾಗಬಾರ್ದು ಅಂತಿದಿ, ಪ್ರಶ್ನೆನು ಹಂಗದ ಅಂತಿದಿ, ಮತ್ತೆ ಹೆಂಗ ನಾ ಹೇಳ್ಬೇಕು? ಸಿಟ್ಟಾಗಲಾರ್ದಂಗ ಹೇಳ್ಬೇಕು, ಸಿಟ್ಟಾಗಲಾರ್ದಂಗ ಹೇಳ್ಬೇಕು ನಾವು. ಉತ್ತರ ಉತ್ತರ ನೋಡ ಹೆಂಗದ, ಪ್ರಯತ್ನ ಮಾಡ್ತೀವಿ ಹಂಗೆ. ಈಗ ಮಕ್ಕಳ ಸಲುವಾಗಿ ನೀ ಏನೇನ್ ಆಸ್ತಿ ಮಾಡಿ? ಯಾಕಪ್ಪ ನಮ್ಮ ಆಸ್ತಿ ಮೇಲೆ ಕಣಬೇಕು ನಿನಗ? ಬಂದ್ರು ಹಿಂಗಿಟ್ಟು ಸಿಟ್ಟಲ್ಲ ಯಾಕ ಅಂತ. ನನ್ನ ಆಸ್ತಿ ನನ್ ಮಗಳಿಗೆ ಸಂಬಂಧಪಟ್ಟಿದ್ರು, ನೀ ಯಾರು ಕೇಳಲಿಕ್ಕತ್ತಿ ಈಗ ಅಂತ. ಹೌದಲ್ಲ, ಅದ ಆಮೇಲೆ ಉತ್ತರ ಹೇಳ್ತೀನಿ ನನಗೆ. ನೀ ಏನೇನು ಮಾಡಿ ಹೋ? ಏನೇನ್ ಮಾಡ್ತೀವಪ್ಪ, ಮಕ್ಕಳ ಸಲುವಾಗಿ ಮನಿ ಅಂತ ಮಾಡೀವಿ, ಹೊಲ ಅಂತ ಮಾಡೀವಿ, ಬಂಗಾರ ಅಂತ ಮಾಡೀವಿ, ಬೆಳ್ಳಿ ಅಂತ ಮಾಡೀವಿ, ಹೌದಲ್ಲ, ಗಾಡಿಗಳಂತ ಕೊಡಿಸೀವಿ. ಮತ್ತೆ ಮಕ್ಕಳಿಗೆ ಮಾಡ್ಲಿಲ್ಲ ಅಂದ್ರೆ ಏನಪ್ಪ ಮತ್ತೆ ಇದನ್ನೆಲ್ಲ? ಹೌದಲ್ಲ, ನನ್ನ ಒಂದು ಅರ್ಥದ ಶೋಭಕ್ಕ, ಏನದು ಇದು ನಿಜವಾದ ಆಸ್ತಿನ ಅಥವಾ ನಿಜವಾದ ಆಸ್ತಿ ಬೇರೆ ಏನಾರ ಅದನ? ಎಂತ ರಾಜಣ್ಣ ನೀನು, ಶಾಣೆ ಶಾಣೆ ಅನ್ಕೊಳ್ಳೆ, ಬಾಳೆ ಶಾಣೆ ಅಲ್ಲಿ ಬಿಟ್ಟು ಬಿಡು. ಅಲ್ಲ ಮತ್ತೆ ಇದು ನಿಜವಾದ ಆಸ್ತಿ ಅಲ್ಲ ಅಂದ್ರೆ ನಾವು ಬೇರೆ ಪುಕ್ಕಟದವ್ರು ಯಾರಾದ್ರೂ ತಗೊಂಬಂದೀವಿ ಅಂತ ಅನ್ಕೊಂಡೇನೆ. ಅಲ್ಲ, ನನ್ ಕೇಳಿದ್ರೆ ಒಬ್ಬರ ಹತ್ರ ಹಿಂಗೆ ಹೋಗಿದ್ದೆ ನಾವು, ಹಿಂಗೆ ಹೋದಾಗ ಒಬ್ರು ಹೇಳಿದ್ರು, ನಾನು ಹಿಂಗೇನ್ ಪ್ರಶ್ನೆ ಕೇಳಿದ್ರು, ಅವರು ನಾನು ಹಿಂಗೆ ಪ್ರಶ್ನೆ ಕೇಳಿದ್ರು, ನೀ ಹೇಳ್ದಂಗೆ ನಾನು ಉತ್ತರ ಹೇಳ್ದೆ. ಆಮೇಲೆ ಅವ್ರು ಉತ್ತರ ಕೊಟ್ರು ನೋಡು, ಅದು ನನಗೆ ಬರಬರತ್ತು, ನಾ ತಿಳ್ಕೊಂಡು ತಪ್ಪು ಅಂತೇಳಿ. ಓಹೋ, ಅದೆಂತದಪ್ಪ ಮತ್ತೆ? ಅವ್ರೇನಂದ್ರು, ನಾವು ನಮ್ಮ ಮಕ್ಕಳಿಗೆ ಮಾಡುವಂತ ನಿಜವಾದ ಆಸ್ತಿ ಏನಾದ್ರೂ ಇದ್ರ ನಮ್ಮ ಒಳ್ಳೆ ಆರೋಗ್ಯ. ನಾವು ತಾಯಿ ತಂದೆ ಅನ್ನೋರು ಏನಿದ್ವಲ್ಲ, ನಾವು ಒಳ್ಳೆ ಆರೋಗ್ಯದಿಂದ ಇರೋ ತನಕ ಬದುಕಿದ್ವಿ ಅಂತಂದ್ರ ಅದು ನಮ್ಮ ಮಕ್ಕಳಿಗೆ ಕೊಡುವಂತ ನಿಜವಾದ ಆಸ್ತಿ ಅಂತ ಹೇಳಿದ್ರು. ನಿಂಗೇನ್ ತಿಳಿವಲ್ದು? ತಿಳಿವಲ್ದಂತಲ್ಲ, ಅವ್ರ ಆರೋಗ್ಯವಾಗಿರೋದಕ್ಕೂ ಇವರಿಗೆ ನಿಜವಾದ ಆಸ್ತಿ ಅನ್ನೋದಕ್ಕೂ ಏನ್ ಸಂಬಂಧ ಅಂತ ವಿಚಾರ ಮಾಡ್ಲಿಕ್ಕೆ. ಹೌದಿಲ್ಲ, ಒಂದೇನಂದ್ರೆ ಅವ್ರ ಆರೋಗ್ಯ ಇದ್ರಂದ್ರೆ ಇವರು ಆರಾಮ ಇರ್ತಾರ ಅನ್ನೋದಕ್ಕೊಂದು. ಅದು ಒಂದು ಓಕೆ. ಈಗ ನಾವ್ ಏನೇ ಆಸ್ತಿ ಗಳಿಸ್ಲಿ, ಎಷ್ಟೇ ಇರ್ಲಿ, ಏನೇ ಇರ್ಲಿ, ಮನ್ಯಾಗ ಶುಗರ್ ಬಂದಿರ್ತದ, ಮನ್ಯಾಗ ಎಲ್ಲಾ ಇರ್ತದ, ಅವ್ರಿಗೆ ಏನ್ ತಿನ್ಲಿಕ್ಕೆ ಆಗ್ತದ? ಸೀ ಬಿಡ್ಬೇಕಪ್ಪ, ರಿಸ್ಟ್ರಿಕ್ಷನ್ಸ್ ಬರ್ತವ, ಅದು ಮಾಡ್ಬೇಡ್ರಿ, ಇದು ಮಾಡ್ಬೇಡ್ರಿ, ಹಂಗಾಯ್ತ್ರಿ, ಹಿಂಗಾಯ್ತ್ರಿ ಅಂತ ಎಲ್ಲಾ ಹಣ್ಣು ತಿನ್ಲಿಕ್ಕೆ ಆಗ್ತೇನು, ಬಿ ಪಿ ಬಂತು, ಆಗೋದಿಲ್ಲ. ಅದಕ್ಕ ಅವ್ರು ಏನ್ ಹೇಳಿದ್ರ ಅಂತಂದ್ರ, ನೋಡ್ರಿ, ನಾವು ನಮ್ಮ ಮಕ್ಕಳಿಗೆ ಕೊಡುವಂತ ನಿಜವಾದ ಆಸ್ತಿ ಅಂದ್ರ ನಾವು ಎಲ್ಲಿ ತಾನೇ ಇರ್ತೀವಿ ಅಲ್ಲಿ ತಾನೇ ನಮ್ಗೆ ಶುಗರ್ ಇರಬಾರ್ದು, ಬಿ ಪಿ ಇರಬಾರ್ದು, ಈ ಕ್ಯಾನ್ಸರ್ ಅಂತ ರೋಗಗಳು ಬಂದಿರಬಾರ್ದು. ಯಾಕ್ರಿ ಅಂತ ಕೇಳಿದ್ರ, ಅವ್ರಂದ್ರು ಡಾಕ್ಟರ್ ಗಳು ಹೋಗಿರ್ತೀರಿ ನೀವು, ಶುಗರ್ ಏನೋ ಡೌಟ್ ಬಂದಿರ್ತದ, ಟೆಸ್ಟ್ ಮಾಡೋ ಡಾಕ್ಟರ್ ಅಂತ, ನಿಮ್ ಮನೆಯ ಹಿಸ್ಟ್ರಿ ಅದನ್ರಿ ಶುಗರ್ದು, ನಿಮ್ಮ ಅಪ್ಪರಿಗೆ, ನಿಮ್ಮ ಮುದ್ದರಿಗೆ, ಶುಗರ್ ಇತ್ತೇನ್ರಿ ಅಂತ ಕೇಳ್ತಾರ. ಅವ್ರಿಗೆ ಇತ್ತಂದ್ರ ಬಳವಳಿ ಏನದ, ಅವ್ರ ಆಸ್ತಿ ಇದು ಕೊಟ್ರ ನಮ್ಗ. ಓಹೋ, ಇದು ಹೊಸದ ಶುರು ಆತಪ್ಪ, ಹಂಗಾರ ಟ್ರೆಂಡ್ ಅಂತಂದ್ರ. ಅವ್ರ ಏನಂದ್ರು, ಯಾವ ಮನೆಯೊಳಗ ಫ್ಯಾಮಿಲಿ ಹಿಸ್ಟ್ರಿ ಇರ್ತದ, ಯಾರಿಗೆ ತಾಯಿ ತಂದೆಗೆ ಮುತ್ತೈಗೆ ಇರ್ತಾವ ಕೆಲವೊಂದು ಬ್ಯಾನಿಗಳು, ಅವು ಮುಂದೆ ಮಕ್ಕಳಿಗೆ ಬರೋ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದ. ಬರ್ತಾವ ಒಂದು ಗ್ಯಾರಂಟಿ ಅಲ್ಲ, ಬರೋ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಅವಾಗ ನಾವು ನಮ್ಮ ಜೀವನ ಶೈಲಿಯನ್ನ ಬದಲಾಸ್ಕೊಂಡು ನಾವು ಇದು ಮಾಡಿದ್ರೆ ಬರಲಾರ್ದಂಗ ತಡೆಗಟ್ಟಬಹುದು. ಅದಕ್ಕ ನಿಜವಾದ ಆಸ್ತಿ, ಮಕ್ಕಳು ಆರಾಮಿರೋದ ಹೋದಾಗ ಅವ್ರಿಗೇನ ಶುಗರ್ ಆಗಿತ್ತು, ಏನ ಸಮಸ್ಯೆ ಇತ್ತು ಅಂತ ಕೇಳ್ತಾರೆ, ನಿಮ್ಮಪ್ಪ ಹೋಗಿತ್ತೇನು ಶುಗರ್ ಅಂತ ಇತ್ರಿ ಅಂತ ಅಂದ್ರು ಅವರು ಅಂತಂದ್ರ ನಿಂದ ಆಸ್ತಿ ಹೋಯ್ತಾನೆ. ಮಕ್ಕಳಿಗೆ ಇಂತ ಆಸ್ತಿಗಳು ಮಾಡಬಾರ್ದು ಅಂದ್ರೆ ಆರೋಗ್ಯವಂತ ಆಸ್ತಿ ಮಾಡಬೇಕು. ನಾವು ಇರತ್ತಾನೆ ಆರೋಗ್ಯವಾಗಿ, ನಮ್ಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಕ್ಯಾನ್ಸರ್ ಅಂತ ಯಾವೂ ಇಲ್ಲ ಅಂತಂದ್ರ ಮಕ್ಕಳಿಗೆ ನಿಜವಾದ ಆಸ್ತಿ ಕೊಟ್ಟಂಗ. ಅಂದ್ರೆ ನಾವೇನ್ ಆಸ್ತಿ ಮಾಡಿರ್ತೀವಿ, ಆಸ್ತಿಯನ್ನ ಅವ್ರಿಗೆ ಅನುಭವಿಸ್ಲಿಕ್ಕೆ ಆರೋಗ್ಯ ಬೇಕು. ನಾವು ನಮ್ಮ ಆಸ್ತಿ ನಾವು ಏನೇ ನಾವು ಮಾಡಿವ್ ನೋಡು, ನಾವು ಅನುಭವಿಸ್ಬೇಕು ಅಂದ್ರೆ ನಮ್ಗೆ ಆರೋಗ್ಯ ಬೇಕು. ಹೌದು, ಮತ್ತೆ ಆರೋಗ್ಯ ಇರ್ಲಿಲ್ಲ ಅಂದ್ರೆ ಏನಪ್ಪ, ಏನಿದ್ದು ಏನಿಲ್ಲ, ಏನಿಲ್ಲ. ಈಗ ಕೆಲವ್ರು ಅಂತ ನಂಗೆ ಮಾತ್ರ, ಏನ್ ಮಾಡ್ಬೇಕ್ರಿ, ಎಲ್ಲ ಇದು ಅದ, ನಾವು ಇದು ಮಾಡ್ಬೇಕಂತೀವಿ, ಕಾಲ್ ಬ್ಯಾನಿ ಅವ್ರಿ, ಎಲ್ಲಿ ಹೋಗ್ಬೇಕಂದ್ರ ಆಗುದಿಲ್ಲ, ಎಲ್ಲ ಟೂರ್ ಹೋಗ್ಬೇಕಂತೀವಿ, ಆಗವಲ್ರಿ, ರೊಕ್ಕದ ದುಡ್ಡದ ಎಲ್ಲಾದ ಹೋಗ್ಬೇಕಂದ್ ಮನ್ಸದ ಆಗವಲ್ದ. ಹಿಂಗಿರೋದ್ರಿಂದ ನಾವ್ ಏನ್ ಮಾಡ್ಲಿಕ್ಕೆ ಆಗ್ತಳು? ಅದಕ್ಕೆ ಈ ರೀತಿ ನಮ್ಮ ಆರೋಗ್ಯಯುತವಾಗಿ ನಾವ್ ಇರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಇನ್ ಎಲ್ಲಾ ಮಾಡಿದ್ಮೇಲೂ ಬರ್ತದಂತ ಅದು ಮತ್ತೆ ಬೇರೆ. ಹೌದಿಲ್ಲ, ಅದಕ್ಕೇನು ಜಲ್ದಿ ಹೇಳ್ಬೇಕು, ಜಲ್ದಿ ಹೇಳ್ರಿ, ಜಲ್ದಿ ಮಲಗ್ರಿ, ಜಲ್ದಿ ಹೇಳ್ರಿ ಅಂತ ಹೇಳ್ರಿ. ಟೈಮಿಗೆ ಊಟ ಮಾಡ್ರಿ. ಡಾಕ್ಟರ್ ಬಲ್ಲಿ ಹೋದ್ರೆ ಮೊದಲನೇ ಕೇಳ್ತಾರ, ಹಸಿವಾಲಿತ್ತದ್ರಿ, ಹಸಿವಾಲಿ ಮೊದಲ ಪ್ರಶ್ನೆ, ನಿದ್ದೆ ಚಲೋ ಮಾಡ್ತೀರಿ, ನಿದ್ದೆ ಎರಡನೇ ಪ್ರಶ್ನೆ, ಮೂರನೇ ದಿನ ಅಂತಾರ, ಮೋಷನ್ ಕ್ಲಿಯರ್ ಇದ್ರಿ. ಹೌದು, ಫಸ್ಟ್ ಹಾಕೋದು ಯಾವುದೇ ಡಾಕ್ಟರ್ ಆದ್ರೆ ಇವ್ರೆ, ಇವು ಮೂರು ನಾವಾಗೆ ಕೆಡಿಸ್ಕೊಳ್ಳೋದು ಬಹಳ ಕರೆ. ರಾತ್ರಿ ಎರಡು ಮೂರು ತನ ಮಕ್ಕಳದು, ಮುಂಜಾನೆ ಏಳು ಎಂಟು ಕೇಳೋದು, ಏಳು ಎಂಟು ಒಂಬತ್ತು ಕೇಳೋದು, ಒಂಬತ್ತಕ್ಕೆ ಎದ್ಮೇಲ ಊಟ ಯಾವಾಗ ಆಗ್ಬೇಕು, ಸ್ನಾನ ಬ್ರಷ್ ಎಲ್ಲಾ ಊಟ ಬಾರ ಒಂದ್ ಹಿಂದಿನ ದಿವಸ ರಾತ್ರಿ ನೀವ್ ಊಟ ಮಾಡಿರ್ತಿ, ಒಂಬತ್ತು ಹತ್ತಕ್ಕೆ ಮಾಡಿರ್ತಿ ಅಂದ್ರೆ ಮರುದಿವಸ ಹನ್ನೆರಡು ಹನ್ನೊಂದುವರೆಗೂ ಒಂದಕ್ಕೂ ನೀವು ಊಟ ಮಾಡ್ತೀನಿ ಅಂದ್ರೆ ಆ ಊಟಕ್ಕೆ ಈ ಊಟಕ್ಕೆ ಗ್ಯಾಪ್ ಎಷ್ಟಾಯ್ತು? ಹನ್ನೆರಡು ತಾಸು ಮೇಲೆ ಆಯ್ತು ಅಂದಾಜ. ಅಂದ್ರ ಹನ್ನೆರಡು ತಾಸು ನಮ್ಮ ಹೊಟ್ಟಿ ಖಾಲಿ ಇತ್ತಂದ್ರ ಹೊಟ್ಟೆಗೆ ಎಸಿಡಿಟಿ ಹೆಚ್ಚಾಗ್ತದೆ. ಅದಕ್ಕೆ ಕೇಳಿಗತ್ತೀನಿ, ಎಸಿಡಿಟಿ ಅನ್ನೋದು ಹಿಂಗ್ ಬಂತೇನೆ ಇದಕ್ಕ ಅಂತ. ಇದು ಒಂದು ಕಾರಣ. ಅದಕ್ಕೆ ಯಾವಾಗ್ನು ಏನಾದ್ರೆ ಡಾಕ್ಟರ್ ನಾಲ್ಕೈದು ತಾಸಿಗೆ ಒಂದ್ಸಲ ತಿನ್ರಿ, ಹೊಟ್ಟಿ ಬಹಳಷ್ಟು ಖಾಲಿ ಇಡಬೇಡ್ರಿ. ರಾತ್ರಿ ಒಂದ ಮಲಗಿರ್ತೀವಿ, ರಾತ್ರಿ ಮತ್ತೆ ಎದ್ದು ಅಲಾರಾಮ್ ಇಟ್ಟು ತಿನ್ಲಿಕ್ಕೆ ಆಗುದಿಲ್ಲ. ಹೌದಿಲ್ಲ, ತಿನ್ಲುಬಾರ್ದು. ಅದಕ್ಕೇನಂತಂದ್ರೆ ರಾತ್ರಿ ಜಲ್ದಿ ಊಟ ಮಾಡುದು, ಎಂಟಕ್ಕೆ ಊಟ ಮಾಡುದು ತಿಳ್ಕೊ. ಒಂದು ಉದಾಹರಣೆಗೆ, ಮುಂಜಾನೆ ಐದಕ್ಕೆ ಎದ್ದಿ, ಜಲ್ದಿ ಕೆಲಸ ಆಗ್ತದ, ಮತ್ತೆ ಒಂಬತ್ತೊಂಬತ್ತರ ಊಟ ಮಾಡು, ಅಷ್ಟು ಗ್ಯಾಪ್ ಆಗೋದಿಲ್ಲ. ಜಲ್ದಿ ಮಲಗಬೇಕು, ಜಲ್ದಿ ಊಟ ಮಾಡು. ಹಿಂಗ ಒಳ್ಳೆ ವಿಚಾರಗಳು ಬರ್ತಾವ, ಆಮೇಲೆ ಒಳ್ಳೆ ವಿಚಾರ ಬರೋದ್ರಿಂದ ಒಳ್ಳೆ ಒಳ್ಳೆ ಗೆಳತನ ಆಗ್ತದ. ಇದೆಲ್ಲ ಒಂದಕ್ಕೊಂದು ಸಂಬಂಧ ಅಂತಂದಂಗ ಟೈಮ್ ಆಗಿತ್ತು ನಂದು, ಊಟದ್ದು ನಡೀತಿನವ. ಇನ್ನ ಊಟದ ಟೈಮ್ ಆಯ್ತಾ ನಿನಗೆ? ಮತ್ತೆ ಊಟ ಮಾಡ್ಕೊಂಡೆ ಹೋಗ ನೀನು. ಹಿಂಗಂತೆ ಆಯ್ತು ಮತ್ತೆ ನೀ ಅಷ್ಟು ಆಗ್ರೂ ಮಾಡ್ತೀವಿ ಅಂತಂದ್ರೆ ನಾಯಕ ಬರಲಲ್ಲಿ ನೋಡಿ ಕಾಳ ಪಲ್ಯ ಅದ ಊಟ ಮಾಡಿ ಹೋಗಿ ಅಂತ ಆಯ್ತು. ಇದುವರೆಗೂ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು ಕೇಳಿದ್ರಲ್ಲ, ಈಗ ಕೇಳೋಣ ಹನುಮಂತರಾವ್ ಜಮಾದರ್ ಮತ್ತು ಸಂಗಡಿಗರಿಂದ ಗೀಗಿ ಪದ. ಆ ಮೂರು ಮಲ್ದು ಬಿತ್ತರಾಗಿ ಹಾದ್ರಸದ ಮುರುಗ ಆವಾಗ ಮಾತಾಡ್ತಾಳ ಸರಸ್ವತಿ ಲಕ್ಷ್ಮಿ ಕರೆದ ಮಾತ ಕೇಳ ಪಾರ್ವತಿಯ ಒಂದು ಮನಸ್ಸು ಮೂಡ ಮರ್ತಲೋಗದ ಪತಿವರ ತಾರಿ ಸೈ ಹಳ ಅಂತ ಸತ್ತಲೋಗದ ಬಂದು ನಿಂತು ಕೂಗಿದ ನಾರ ಕೇಳಿ ಹತ್ತಿದವರಿಯ ಹುರಿದೈದಾಗ ಬಿಡಬಾರದ ಬಿಡದ